ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿ ಪದಗಳು. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು, ಬೆಳ್ಳಕ್ಕಿಗಳ ಸಾಲು. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳ್ಳಕ್ಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆಯದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಬಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರೋ. ಅಂಬರದಾಗೆ ಹರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುರುಬಿತ್ತು ನಾಟಿ ಮಾಡ್ಯಾರು. ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ, ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ಮೂಡಾಲದಿಕ್ಕಿನಲ್ಲಿ ಮುಂಗಾರು ಮಳೆ ಹುಟ್ಟಿ ಬಂಗಾರು ಬೆಳೆ ಬೆಳೆದೈತೆ, ಕೆಂದೂಳಿ ಹೊಲದಲ್ಲಿ ಅಚ್ಚ ಹಸಿರಾವನಲು ಎಲ್ಲೆಡೆ ಹಾಸಿ ಮಲಗೈತೆ. ತೂಗಿ ಬಾಗಿ ತೊನೈತೆ ನೆನೆ ಕೊನೆಯ ಗೊಂಚಲು, ತೂಗಿ ಬಾಗಿ ತೊನದೈತೆ ನೆನೆ ಕೊನೆಯ ಗೊಂಚಲು, ಕೊನೆಯ ಗೊಂಚಲು ತೆನೆ ಕೊನೆಯ ಗೊಂಚಲು. ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೆ ಹಿಗ್ಗಿನಿಂದ ಕುಣಿದು. ದನ ಕರುಗಳು ಕೊಬ್ಬ್ಯಾವೆ ಪಚ್ಚೆಮೇವನ್ನು ತಿಂದು, ಮೈಯ ಮುರಿದು ನಿಮಿರಾವೆ ಹಿಗ್ಗಿನಿಂದ ಕಿದು. ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ, ನೇಗಿಲು ಕೂರಿಗೆ ಕುಂಟೆಗಳೆಲ್ಲ ಸಾಲಗಿ ಮೂಲೆಗೆ ಸೇರಿದೆಯಲ್ಲ. ಕುಯಿಲು ಮುಗಿಸಿ ಹಕ್ಲು ಆಯ್ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಕುಯಿಲು ಮುಗಿಸಿ ಹಕ್ಲು ತಾರೋ ಜನರೆಲ್ಲ ಒಕ್ಕಣೆ ಸುಗ್ಗಿ ದಿನಕ್ಕೆ ಕಾದಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ಮುಂಜಾನೆ ಎದ್ದು ಬದನಾವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು, ತಿಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಇಟ್ಟು ತೆವರಿ ಹಸನು ಮಾಡಿ ಹೊಲ ಗದ್ದೆಯಲ್ಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು, ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಕೆಂಬೆಯ ಕಣದಲ್ಲಿ ಬತ್ತರಾಗಿ ಜೋಳದ ಒಕ್ಕಾಡ ಕಾರ್ಯ ನಡೆದೈತೆ, ಕೆಂಬ ಬೊಂಬೆಯ ಕಣದಲ್ಲಿ ಭತ್ತರಾಗಿ ಜೋಳದ ಒಕ್ಕಣೆ ಕಾರ್ಯ ನಡೆದೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತೇ ಸಾಗುತ್ತೈತೆ. ಮೇಟಿಯ ಕೊರಳಲ್ಲಿ ಹೆತ್ತುಗಳ ರಾಶಿ ಸುತ್ತಲೂ ಸುತ್ತೇ ಸಾಗುತ್ತೈತೆ. ರೋಣುಗಲ್ಲು ಉರುಳೈತೆ ಕೋಲಿನ ಬಡಿತೆ ಕುದುರೈತೆ. ರೋಣುಗಲ್ಲು ಉರುಳೈತೆ ಕೋಲಿನ ಬಡಿತಕ್ಕೆ ಉದುರೈತೆ. ಕೋಲಿನ ಬಡಿತಕ್ಕೆ ಉದುರೈತೆ. ಕೋಲಿನ ಬಡಿತಕ್ಕೆ ಉದುರೈತೆ. ಸಂಜೆ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ. ಸುಗ್ಗಿ ತೇಲಿ ಬಂದೆಯೇ ತಂಗಾಳಿ ತಂಪಿನಿಂದ. ಸಂಜೆಯ ರಂಗು ಚಲ್ಲೈತೆ ಪಡುವಣ ದಿಕ್ಕಿನಿಂದ. ಸುಗ್ಗಿ ತೇಲಿ ಬಂದೈತೆ ತಂಗಾಳಿ ತಂಪಿನಿಂದ. ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಹೂವು ಗಂಧ ಪನ್ನೀರ ತಂದು ಸಿದ್ದೇಶ್ವರನ ಮನದಲ್ಲಿ ನೆನೆದು. ರಾಶಿ ರಾಶಿ ತೂರುತ ಕುಗ್ಯಾರೋ ಹೂಲೈಸವ ರಾಶಿ ರಾಶಿ ತೂಗಿತ ಕುಗ್ಯಾರೋ. ರಾಶಿ ರಾಶಿ ತೂಗುತ ಕುಗ್ಯಾರೋ ಹೂಲೈಸವ ರಾಶಿ ರಾಶಿ ತೂಗುತ ಕುಗ್ಯಾರೋ. ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ. ರಾಶಿ ಪೂಜೆ ಮಾಡುತ್ತ ಹಾಡ್ಯಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಕೊಳಗ ಸುರಿದು ಬಳಗಕ್ಕೆ ಹಂಚಾರೋ. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು. ಆಕಳ ಚೊಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಅಂಬರದಾಗೆ ಹಾರೈತೆ ಬೆಳಕಿಗಳ ಸಾಲು. ಆಕಳ ಚುಚ್ಚಲ ಕೆಚ್ಚಲ ತುಂಬ ಬಿಸಿನೊರೆಯ ಹಾಲು. ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಮುಂಜಾನೆ ಎದ್ದು ಬದನವಾಳು ಸಿದ್ದೇಶ್ವರನ ಮನದಲ್ಲಿ ನೆನೆದು. ಕಿಟ್ಟು ತೆವರಿ ಹಸನು ಮಾಡಿ ಹೊಲಗದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಕಿಟ್ಟು ತೆವರಿ ಹಸನು ಮಾಡಿ ಹೊಲಗದೇಲಿ ಹುತ್ತು ಬಿತ್ತು ನಾಟಿ ಮಾಡ್ಯಾರು. ಬಿತ್ತು ನಾಟಿ ಮಾಡ್ಯಾರು. ಹುತ್ತು ಬಿತ್ತು ನಾಟಿ ಮಾಡ್ಯಾರು. ತಮಟೆ ಸದ್ಗೆ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಒಳಗಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಮಕವಾಡಿ ಪಟಲದಮ್ಮ ಪಟಲದಮ್ಮ ತಮಟೆ ಸದ್ಗೆ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಒಳಗಿ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಮಕವಾಡಿ ಪಟಲದಮ್ಮ ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಮಡಿಯಿಟ್ಟು ಸಿಂಗರವಾಗಿ ವೈಯಾರದಿ ನಡೆಯುತ್ತಾಳೆ ಬೋರೆ ದೇವರ ಗುಡಿ ಬಳಸಿ ನಮಸ್ಕರಿಸಿ ಹೊರಡುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬ್ಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳೆಗಿಳಿದು ಹುಳಿಗೆ ಮಿಂದು ಬರುತ್ತಾಳೆ. ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ದಾರಿಗುಂಟ ರಂಗ ಕಟ್ಟಿ ಪೂಜೆಯ ಪಡೆಯುತ್ತಾಳೆ ಹೊತ್ತು ಮುಳುಗುವ ಮುನ್ನ ಹೆಬಕವಾಡಿಗೆ ಬರುತ್ತಾಳೆ ಪಟಲದಮ್ಮ ಪಟಲದಮ್ಮ ಹೆಬಕವಾಡಿ ಪಟಲದಮ್ಮ ಕುಣಿ ಕುಣಿದು ಕೆಕೆಯ ಹಾಕುತ್ತಾಳೆ ಕಾವೇರಿ ಹೊಳಗಿಳಿದು